ಎರಡನ್ನೂ ಕೂಡ ಹಿಡ್ಕೊಂಡು ಹೋಗಬೇಕಾದಂತಹ ಪರಿಸ್ಥಿತಿ ಬಂದಿದೆ. ಯಾಕೆಂದ್ರೆ ಸಾಯಂಕಾಲ ಹೊತ್ತು ಆಯ್ತು ಅಂದ್ರೆ ಒಂದಷ್ಟು ಮಳೆ, ಒಂದಷ್ಟು ಗುಡುಗು, ಒಂದಷ್ಟು ಮಿಂಚು, ಒಂದು ರೀತಿ ಅಕಾಲಿಕ ಮಳೆ ಅಂತಲೇ ಹೇಳಬೇಕು. ನೋಡಿ, ನಾವು ಮಾತಾಡ್ತಾ ಇದ್ದಾಗಲೇ ಶೀತಕ್ಕೆ ಏನೋ ಯೋಚನೆ ಮಾಡ್ತಾ ಇದ್ದೀವಿ. ಅದೇ, ನನ್ನ ಹತ್ರ ಟಾರ್ಚ್ ಇಲ್ಲ. ಇವ್ರ ಮನೆಯಲ್ಲಿ ಎಲ್ಲಿ ಯಾವ ರೂಮಲ್ಲಿ ನೋಡಿದ್ರು ಟಾರ್ಚ್ ಇರುತ್ತೆ. ನಮ್ಮ ಸುರೇಶ್ ಅಣ್ಣನ ಮನೆ ಟಾರ್ಚ್ ಇರುತ್ತೋ ಬೆಳಕು ಇರುತ್ತಾ? ಟಾರ್ಚ್ ಇರುತ್ತೆ, ಬೆಳಕು ಇದೆ. ಅದಕ್ಕೆ ನನ್ಗೆ ಎಲ್ಲಿ ಅವ್ರ ಮನೆಯಿಂದ ಒಂದೆರಡು ಟಾರ್ಚ್ ತಗೊಂಡು ಹೋಗೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಒಂದು ಹೊಸ ಕೊಡೆ ನೋಡಿದ್ದೇನೆ, ಅದರಲ್ಲಿ ಟಾರ್ಚ್ ಅಂದ್ರೆ ಹಗಲು ಕೊಡೆ ಹಿಡಿಯೋದು ಬೇಡ, ರಾತ್ರಿ ಹಿಡ್ಕೊಳ್ಳಿ ಅಂತ. ಏನಂತ ಹೇಳಿದ್ರೆ, ಹಗಲು ಕೊಡೆ ಹಿಡಿಬಹುದು, ಆದರೆ ಆ ಕೊಡೆಯ ತುದಿಗೆ ಒಂದು ಇದಿರ್ತದಲ್ಲ ಬಟನ್, ಅಲ್ಲಿ ಅದು ಇದರಿಂದ ಗ್ಲಾಸಿನಿಂದ ಮಾಡಿ ಅಲ್ಲೇ ಒಂದು ಟಾರ್ಚ್ ಕೊಟ್ಟಂತ ಒಂದು ವಿಷಯ. ಅಲ್ಲ ಸುರೇಶ್ ಅಣ್ಣ, ಆ ಕೊಡೆಗೆ ಕಟ್ಟಿದ್ರಾಯ್ತಲ್ಲ ಟಾರ್ಚ್, ಅದು ಒಳ್ಳೆ ಐಡಿಯಾ, ಮರೆಯೋದಿಲ್ಲ. ನಾನು ಯೋಚನೆ ಮಾಡಿದ್ದೇನು ಗೊತ್ತಾ, ಹಗಲು ಹೊತ್ತಿನಲ್ಲಿ ಕೊಡೆ ಬಿಡಿಸಿ ಹಿಡಿದ್ರೆ ಏನಾದ್ರೂ ಸೌರ ವಿದ್ಯುತ್ ಫಲಕವನ್ನು ಅದರಲ್ಲಿ ಅಳವಡಿಸಿದ್ರೆ ಅದೇನಾದ್ರೂ ರೀಚಾರ್ಜ್ ಆದ್ರೆ ರಾತ್ರಿಯೂ ಬೆಳಕು ಸಿಗಬಹುದು ಅಂತ. ಓ, ಈಗ ಚಾಮಣ್ಣನಾಗಿ ತಲೆ ಯಾವಾಗ್ಲೂ ಮುಂದಕ್ಕೆ ಓಡೋದು. ನಾನು ಈಗ ಇರುವುದರ ಬಗ್ಗೆ ಯೋಚನೆ ಮಾಡಿದ್ರೆ, ಇವರು ಮುಂದಿನದ್ರ ಬಗ್ಗೆ ಯೋಚನೆ ಮಾಡಿದರೆ, ಸೀತಕ್ಕ ಹಳೆ ಟಾರ್ಚ್ ಯಾಕೆ ಹಾಳು ಮಾಡುದು ಅಂತ ಯೋಚನೆ ಮಾಡುದು. ಅಲ್ಲ, ನಾನು ಈಗ ಟಾರ್ಚ್ ಇದೆ, ಕೊಡೆ ಇದೆ, ಎರಡನ್ನ ಒಟ್ಟಿಗೆ ಇಟ್ಟರೆ ನಮ್ಗೆ ಮರೆಯೋದಿಲ್ಲ ಅಲ್ಲ, ಅದಕ್ಕೆ ಕಟ್ಟಿದ್ರೆ ಸಾಕು ಅಂತ. ಹೌದು, ಅದು ಒಳ್ಳೇದು. ಅಂದ್ರೆ ಟಾರ್ಚ್ ಅಂದ ತಕ್ಷಣ ಅದಕ್ಕೆ ಏನಾದ್ರೂ ಒಂದು ಬಲ ಕೊಡಬೇಕಲ್ವಾ? ಬಲ ಕೊಡಬೇಕಿದ್ರೇನು ಬ್ಯಾಟ್ರಿ ಬೇಕು. ಬ್ಯಾಟ್ರಿಯನ್ನು ಹೇಗೆ ತರೋದು? ಈಗ ಯಾವುದೋ ಒಂದು ದುಡ್ಡು ಕೊಟ್ಟು ತಗೊಂಡ್ಬರುವ ಬದಲು ಅದರಲ್ಲೇ ಒಂದು ರೀಚಾರ್ಜ್ ಆಗುವಂತ ಒಂದು ವ್ಯವಸ್ಥೆ ಮಾಡಿಕೊಂಡ್ರೆ ಬಹಳ ಒಳ್ಳೇದಲ್ವ ಅಂತ. ಅದು ಸರಿ. ಮೊನ್ನೆ ಸುರೇಶ್ ಅಣ್ಣ, ಮೊನ್ನೆ ಈ ನಾವು ಏನು ಟಾಯ್ಲೆಟ್ಗಳು, ಬಾತ್ರೂಮ್ಗಳು ಇಂಥದನ್ನೆಲ್ಲ ಕ್ಲೀನ್ ಮಾಡುವಂತ ಒಂದು ಶುದ್ಧ ಮಾಡುವಂತಹ ಒಂದು ದ್ರಾವಣವನ್ನೆಲ್ಲ ಉಪಯೋಗಿಸ್ತೀವಲ್ಲ, ಪ್ರತಿ ಸಾರಿ ಅಂಗಡಿಗೆ ಹೋಗಿ ನೋಡಿದಾಗ್ಲೂ ಕೂಡ ಒಂದೊಂದು ಬಾಟ್ಲಲ್ಲಿ, ಪ್ಲಾಸ್ಟಿಕ್ ಬಾಟ್ಲಲ್ಲಿ, ಡಬ್ಬದಲ್ಲಿ ಕೊಡ್ತಾರೆ. ಹೌದು, ಅದು 50 ml ಇರ್ಬೋದು, 500 ml ಇರ್ಬೋದು, ಅಥವಾ ಒಂದು ಲೀಟರ್ ಇರಬಹುದು. ಒಂದು ಸಾರಿ ಉಪಯೋಗಿಸಿದ ನಂತರ ಅದೇ ಒಂದು ತಿಂಗಳಲ್ಲಿ ಖಾಲಿ ಆಗ್ತದೆ ಅಂತ ಇಟ್ಕೊಳ್ಳಿ, ಆ ಡಬ್ಬವನ್ನು ಏನ್ ಮಾಡ್ತೀವಿ? ಹೀಗೆ ಡಬ್ಬದ ಡುಬ್ಬ ಎಷ್ಟು ದೊಡ್ಡದಾಗಿದೆ ಅಂದ್ರೆ ಎಷ್ಟೋ ಕೋಟಿ ಕೋಟಿ ಟನ್ನಷ್ಟು ಉತ್ಪಾದನೆ ಆಗ್ತಾ ಇದೆ ಅಂತ. ಇದನ್ನ ನಾವು ಕಡಿಮೆ ಮಾಡಬೇಕು, ಅದಕ್ಕೆ ಒಂದು ತಂತ್ರಜ್ಞಾನ ಅಭಿವೃದ್ಧಿ ಮಾಡಿದಾರಂತೆ. 1 ಲೀಟರ್ ನೀರಿಗೆ ಒಂದು ಟ್ಯಾಬ್ಲೆಟ್ ಮಾತ್ರೆಯನ್ನು ಹಾಕೋದು, ಅದನ್ನ ಕರಡಿಸೋದು, ಬಾಟ್ಲೆ ತುಂಬಿಸಿ ಇಟ್ಕೊಳ್ಳೋದು, ಅದು ಖಾಲಿ ಆದ್ಮೇಲೆ 1 ಲೀಟರ್ ನೀರು ಹಾಕೋದು, ಆ ಟ್ಯಾಬ್ಲೆಟ್ ಅನ್ನು ಹಾಕೋದು, ಕರಗಿಸೋದು, ಉಪಯೋಗಿಸೋದು. ಅದು ಸರಿ. ಇಂತಹ ತಂತ್ರಜ್ಞಾನ ಯಾಕೆ ಬರಬಾರದು ಅಂತ. ಅಲ್ಲ ಶಾಮಣ್ಣ, ಇಷ್ಟೊಂದು ಮಾಹಿತಿ ಆ ಪುಟ್ಟ ತಲೆಯಲ್ಲಿ ಅದ್ ಹೇಗ್ ತುಂಬಿಕೊಳ್ತೀಯ ಅಂತ. ಅಲ್ಲ, ಈಗ ಮೊಬೈಲಿಂದ ಅಥವಾ ಇಂಥದ್ದನ್ನೆಲ್ಲ ಹೇಗೆ ಉಪಯೋಗಿಸಬಹುದು ಎನ್ನುವುದರ ಮೇಲೆ ಅದರ ಒಳ್ಳೆಯದೋ ಕೆಟ್ಟದೋ ಅಂತ ಹೇಳಬಹುದು. ಹಾಗೆ ಅದು ಸರಿ. ಈಗ ಟಾರ್ಚ್ ಬಗ್ಗೆ ಹೇಳ್ತಾ ಇದ್ವಲ್ಲ, ನಾವೀಗ ಮೊಬೈಲ್ ಅಲ್ಲೇ ಟಾರ್ಚ್ ಇದೆಯಲ್ಲ, ಹೌದಪ್ಪ, ಅದನ್ನೇ ಉಪಯೋಗಿಸ್ಬೋದಲ್ಲ. ಹೇಗಿದ್ರು ಕೂಡ ಮೊಬೈಲ್ ಅಂದ್ರೆ ಈಗೊಂದು ವಿಶ್ವವ್ಯಾಪಿ ಒಂದು ವಸ್ತು, ಅದರಲ್ಲಿ ಟಾರ್ಚ್ ಉಂಟು, ಅದರಲ್ಲಿ ನಿಮಗೆ ಬೇಕಾದ ಫೋನ್ ಮಾಡ್ಲಿಕ್ಕೆ ಆಗ್ತದೆ, ಅದರಲ್ಲಿ ಇಡೀ ಪ್ರಪಂಚದ ಸುದ್ದಿ ಬರ್ತದೆ, ಅದು ಟಿವಿ, ಅದು ರೇಡಿಯೋ, ಅದು ಎಂತೆಂತೆಲ್ಲ ಉಂಟು. ಅಲ್ಲ ಸುರೇಶ್ ಅಣ್ಣ, ಈಗ ಮಳೆ ಬೇರೆ, ಮಳೆ ಇದ್ರೆ ಕರೆಂಟ್ ಇರೋದಿಲ್ಲ, ಮತ್ತೆ ಚಾರ್ಜ್ ಹೇಗೆ ಮಾಡೋದು ಮೊಬೈಲ್ಗೆ? ನಮ್ಗೆ ಟಾರ್ಚ್ ಬೇಕೇ ಬೇಕಾಗ್ತದೆ, ಮೊಬೈಲ್ ಇದ್ರೆ ಸಾಲದು ಅಲ್ವಾ? ಅಲ್ಲ, ಅದು ಸರಿ. ಅದು ಹೇಗಿದ್ರು ಕೂಡ ಈಗಿನ ಟಾರ್ಚ್ಗಳು ಅಂತ ಹೇಳ್ತೇವಲ್ಲ, ಅದರಲ್ಲಿ ಬ್ಯಾಟ್ರಿ ಹಾಕಿ ಅದರ ಉಪಯೋಗ ಮಾಡುವಂತ ಟಾರ್ಚ್ಗಳು ಸ್ವಲ್ಪ ಕಮ್ಮಿಯೇ. ಈಗೆಲ್ಲ ಚಾರ್ಜರ್ ಟಾರ್ಚ್ ಅಂತ ಹೇಳಿ ಬರುವಂತದ್ದು, ಅದು ಅದಕ್ಕೆ ಸಿಕ್ಕಿಸುವುದು, ಅದು ಹಗಲು ಯಾವಾಗ್ಲೂ ಕರೆಂಟ್ ಬರುವಾಗ ಚಾರ್ಜ್ ಆಗ್ತದೆ ಮತ್ತೆ ಉಪಯೋಗಿಸುವುದು ಅಂತ. ಅಂತ ತಂತ್ರಜ್ಞಾನ ಬಂದದ್ರಿಂದ ಮೊಬೈಲ್ ಉಪಯೋಗಿಸಬಹುದು ಅಂತ ಹೇಳಿದ್ದು ನಾನು. ಈಗ ಥಾಮಸ್ ಆಲ್ವಾ ಎಡಿಸನ್ ಅವರು ಬಲ್ಬ್ ಅನ್ನ ಕಂಡು ಹಿಡಿದಂತಹ ಸಂದರ್ಭದಲ್ಲಿ ಏನು ಯೋಚನೆ ಮಾಡಿದ್ರು ಅಂದ್ರೆ, ಬಲ್ಬ್ ಅಂದ್ರೆ ಓ ಹೀಗಿರ್ತದೆ ಅಂತ. ಬಲ್ಬು ಶಾಖ ಕೊಡ್ಲಿಕ್ಕೆ ಇರುವುದಲ್ಲ ನಿಜವಾಗಿ ನೋಡಿದ್ರೆ, ಅದು ಬೆಳಕನ್ನ ಕೊಡ್ಲಿಕ್ಕೆ ಇರುವಂತಹದ್ದು. ಆದ್ರೆ ಮೂಲತಃ ಇಂಥ ಒಂದು ಬಲ್ಬ್ ಅನ್ನ ಉತ್ಪಾದನೆ ಮಾಡಿದ ಸಂದರ್ಭದಲ್ಲಿ ಅದು ಶಾಖವನ್ನೇ ಜಾಸ್ತಿ ಕೊಡ್ತಾ ಇತ್ತಂತೆ. ಹಾಗಾಗಿ ಅದರ ಆನಂತರದ ಬೆಳವಣಿಗೆಗಳು ಏನು ಅಂದ್ರೆ, ಈಗ CFL ಬಲ್ಬ್ಗಳಂತ ಬಂದು, LED ಬಲ್ಬ್ಗಳಂತ ಬಂದು, ಇವು ಶಾಖ ಕೊಡುವುದಿಲ್ಲ ಆದ್ರೆ ಬೆಳಕನ್ನು ಜಾಸ್ತಿ ಕೊಡ್ತವೆ ಅಂತ. ಹಾಗಾಗಿಯೇ ಕಡಿಮೆ ವಿದ್ಯುತ್ ಅನ್ನ ಬಳಸಿಕೊಂಡು ಹೆಚ್ಚು ಬೆಳಕನ್ನ ಕೊಡುವಂತಹ ಬಲ್ಬ್ಗಳು ಇವೆಲ್ಲ. ಈ ಯಾಕೆ ಇದೆಲ್ಲ ಯೋಚನೆ ಅಂತಂದ್ರೆ, ಈ ವಿದ್ಯುತ್ ಉತ್ಪಾದನೆ ಮಾಡುವಂತಹದ್ದು ಕೂಡ ಒಂದು ದೊಡ್ಡ ಕೆಲಸ ಅಲ್ವಾ? ಹೌದು. ಹಾಗಾಗಿ ನೈಸರ್ಗಿಕವಾದ ಸಂಪನ್ಮೂಲಗಳನ್ನ ನಾವು ಹೆಚ್ಚು ಹೆಚ್ಚು ಬಳಕೆ ಮಾಡಬೇಕು, ಅದು ಹೆಚ್ಚು ಸಮಯ ದೀರ್ಘಕಾಲ ಬಳಕೆ ಮಾಡಬೇಕು ಅಂತ ಯೋಚನೆ ಮಾಡಬೇಕು. ಬರಿದಾಗ್ತಾ ಇರುವಂತಹ ಇಂಧನ ಮೂಲ ಅಂತ ಹೇಳ್ತೀವಲ್ಲ, ಈಗ ನಾವು ಪೆಟ್ರೋಲು ಡೀಸೆಲು ಅಥವಾ ಇನ್ನಿಂಥದ್ದು, ಈಗ ನಾವು ಗ್ಯಾಸ್ ಕುಕಿಂಗ್ ಗ್ಯಾಸ್ ಅಂತ ಹೇಳ್ತೀವಿ, ಇದರ ಬಳಕೆಯನ್ನು ಕಡಿಮೆ ಮಾಡಬೇಕು, ಅದಕ್ಕೆ ಪರ್ಯಾಯ ವ್ಯವಸ್ಥೆಯನ್ನು ಕಂಡುಕೊಳ್ಬೇಕು ಅಂತ. ಅದೇ ಅದೆಂಥದೋ ಹೈಡ್ರೋಜನ್ ನಿಂದ ಎಂಥದೋ ಎಲ್ಲ ಕರೆಂಟ್ ಎಲ್ಲ ಉತ್ಪಾದನೆ ಮಾಡಬಹುದು ಅಂತೆಲ್ಲ ಬಂದಿತ್ತಪ್ಪ. ಮತ್ತೆ ಹೇಗಿದ್ರು ಕೂಡ ನಮ್ಗೆ ಸೋಲಾರ್ ಇದು ವಿದ್ಯುತ್ ಎಲ್ಲರಿಗೂ ಗೊತ್ತುಂಟು. ಈಗ ಸೋಲಾರ್ ಈಗ ಬಲ್ಬ್ಗಳುಂಟು, ಸೋಲಾರ್ ಮತ್ತೆ ಮನೆಯಲ್ಲಿ ಹೀಟರ್ ಉಂಟು, ಹೀಟರ್ ಅಡಿಗೆ ಮಾಡ್ಲಿಕ್ಕೂ ಬಳಸಬಹುದಲ್ಲ ಸೌರಶಕ್ತಿನ. ಸೀತಕ್ಕನೆ ಹೇಳಬೇಕು, ಸರ್ ಎಂ ವಿಶ್ವೇಶ್ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯನವರು ಶರಾವತಿ ನದಿಯ ಎದುರುಗಡೆ ನಿಂತು, ಜೋಗ ಜಲಪಾತ ಎದುರುಗಡೆ ನಿಂತು ಏನ್ ಹೇಳಿದ್ರು ಅಂತ, ಎಷ್ಟೊಂದು ವ್ಯಯ ಆಗ್ತಾ ಇದೆ, ವೇಸ್ಟ್ ಆಗ್ತಾ ಇದೆ ಅಂತ. ಹೌದು, ಅದು ಅವರವರ ದೃಷ್ಟಿಯಲ್ಲಿ ದೃಷ್ಟಿಕೋನ ಅಂತ. ಕೆಲವರು ಎಷ್ಟು ಚೆನ್ನಾಗಿದೆ, ಎಷ್ಟು ಸೊಗಸಾಗಿದೆ, ಈಗಿನ ಕಾಲದಲ್ಲಿ ಆಗಿದ್ದಿದ್ರು ಬರೀ ಸೆಲ್ಫಿ ತೆಗಿತಿದ್ರು. ಹೌದು ಹೌದು ಅಲ್ಲ, ಎಲ್ಲದರಲ್ಲಿಯೂ ಕೂಡ ನಮ್ಗೆ ಹೀಗೆ ಯೋಚನೆ, ಹಿಂದಿನವರ ಯೋಚನೆಗಳು ಏನು ಅನ್ನೋದನ್ನ ನಾವು ಯೋಚನೆ ಮಾಡಿದ್ರೆ ನಮಗೂ ಕೂಡ ಇಂಥದ್ದೇ ಯೋಚನೆಗಳು ಮುಂದಕ್ಕೆ ಮಾಡಬಹುದು ಅನ್ನೋ ಕಲ್ಪನೆ ಬರ್ತದೆ. ಈಗ ನೋಡಪ್ಪ, ನಾಳ್ದು ನಮ್ಮ 19ನೇ ತಾರೀಕಿನಂದು ಒಂದು ದೊಡ್ಡ ದಿವಸ. ಏನಂತ ಹೇಳಿದ್ರೆ ಗುರುನಾನಕ್ ಜಯಂತಿ. ಹೌದಲ್ಲ, ಈ ಸಮಾಜದ ಶಾಂತಿ ನೆಮ್ಮದಿಗಾಗಿ ಯೋಚನೆ ಮಾಡಿದವರು ಹಲವಾರು ಜನ, ಅದರಲ್ಲಿ ನಾನಕರು ಕೂಡ ಒಬ್ರು. ಹೌದು ಅಲ್ಲ ಸೀತಕ? ಹೌದು ಹೌದು. ಅವರು ಏನ್ ಮಾಡಿದ್ರಂತೆ, ಅವರು ಸಿಖರ ಮೊದಲ ಗುರು ಅಂತ ಹೇಳ್ತೇವೆ ನಾವು. ಅವರು ಎಲ್ಲ ಸಾಮೂಹಿಕವಾಗಿ ಈ ಅವರವರ ಗುರುದ್ವಾರದಲ್ಲಿ ಊಟ ಮಾಡೋ ವ್ಯವಸ್ಥೆ ಮಾಡಿದ್ರು. ಅಲ್ಲಿ ಯಾವ ಜಾತಿ ಭೇದ ಯಾವುದೂ ಇರಲಿಲ್ಲ, ಎಲ್ಲ ಧರ್ಮದವರು ಒಟ್ಟಿಗೆ ಊಟ ಮಾಡ್ತಿದ್ರಂತೆ. ಅದು ಇವತ್ತಿನವರೆಗೂ ನಡೀತಾ ಬಂದಿದೆ ಗುರುದ್ವಾರದಲ್ಲಿ. ಅಂದ್ರೆ ಸಾಮೂಹಿಕವಾಗಿ ಎಲ್ಲರೂ ಒಟ್ಟು ಸೇರಿ ಒಂದಷ್ಟು ಒಟ್ಟಿಗೆ ಊಟ ಮಾಡಿ ತಿಂದು ವಿಚಾರ ವಿನಿಮಯ ಮಾಡಿ ಒಂದು ಒಳ್ಳೆಯ ಸದ್ಭಾವನೆ ಅಲ್ಲಿ ಉಂಟಾಗ್ತದೆ. ಸೀತಕ್ಕ, ನೀ ಹೇಳುವಾಗ ಯೋಚನೆ ಬಂತು, ಅಮೃತಸರಕ್ಕೆ ಹೋಗಿದ್ದಾಗ ಒಂದು ಅನುಭವ. ಅಲ್ಲಿ ಈ ಜನಸೇವೆ ಮಾಡುವುದು ಅಂತ ಇದೆಯಲ್ಲ, ಅಲ್ಲಿ ಮೇಲು ಕೀಳು ಅಂತಾಗ್ಲಿ ಅಥವಾ ನಾನು ಇಂಥವನು ದೊಡ್ಡ ಡಾಕ್ಟರ್ ಇರ್ಬೋದು ಅಥವಾ ದೊಡ್ಡ ಸೈಂಟಿಸ್ಟ್ ಇರ್ಬೋದು, ಯಾರೇ ಇದ್ರೂ ಕೂಡ ಜನಸೇವೆ ಮಾಡುವುದಕ್ಕೆ ಮುಂದೆ ಬರ್ತಾರೆ ಅಂತ. ಅಲ್ಲಿ ಸ್ವಚ್ಛತೆಯನ್ನು ಕಾಪಾಡೋದಿರ್ಬೋದು ಅಥವಾ ಆಹಾರವನ್ನು ಬಡಿಸುವಂತಹ ಒಂದು ಕ್ರಮ ಇರ್ಬೋದು, ಇದನ್ನೆಲ್ಲ ನೋಡಿದ್ರೆ ಶ್ರಮಕ್ಕೆ ಒಂದು ಬೆಲೆ ಕಟ್ಟಬೇಕು ಅಂತ ನಾವು. ದೊಡ್ಡ ದೊಡ್ಡ ಜನಗಳು ಬಂದು ಅಲ್ಲಿ ಚಪ್ಪಲಿ ಕೂಡ ಒರೆಸ್ತಾರೆ. ಅದೇ ಅಂತಹ ದೊಡ್ಡ ದೊಡ್ಡ ಮನುಷ್ಯರು ಯೋಚನೆ ಮಾಡುವ ಒಂದು ರೀತಿ ಉಂಟಲ್ಲ, ಅದರಲ್ಲಿ ಒಂದು 100ರಲ್ಲಿ 1 ಭಾಗ ನಾವೀಗ ಅಳವಡಿಸಿಕೊಂಡ್ರು ಸಾಕು. ಅಂದಾಗೆ 19ನೇ ತಾರೀಕಿನಂದು ಇಂದಿರಾ ಗಾಂಧಿಯವರ ಹುಟ್ಟಿದ ದಿನ ಕೂಡ ಅಲ್ಲ, ಅದನ್ನ ನಾವು ರಾಷ್ಟ್ರೀಯ ಏಕತಾ ದಿನ ಅಂತ ಕೂಡ ಆಚರಿಸ್ತೇವೆ. ಮತ್ತೆ ಇಡೀ ವಾರ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಹಿಂದಿಂದಲೂ ಕೂಡ ನಡೆಸಿಕೊಂಡು ಬರ್ತಾ ಇದ್ದಾರೆ. ಹೌದು, ಬೇರೆ ಬೇರೆ ದಿವಸಗಳಲ್ಲಿ ಒಂದು ಸಾಮರಸ್ಯ ಮೂಡಿಸಲಿಕ್ಕೆ ಬೇಕಾಗಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಬೇರೆ ಬೇರೆ ದಿವಸಗಳನ್ನ ಆಚರಿಸ್ತಾರೆ. ನಮ್ಮಲ್ಲಿ ಏನು ಜಾತಿ ಧರ್ಮ ಮತ್ತೆ ಭಾಷೆ ಇದೆಲ್ಲ ಒಂದು ತರ ವೈವಿಧ್ಯ ಭಾರತ, ಆದ್ರೂ ಕೂಡ ಅದರಲ್ಲಿ ಏಕತೆಯನ್ನ ಸಾಧಿಸಲಿಕ್ಕೆ ಬೇರೆ ಬೇರೆ ದಿವಸಗಳನ್ನ ಅದರಲ್ಲಿ ಅಳವಡಿಸಿಕೊಂಡಿದ್ದಾರೆ. ಅದರಲ್ಲಿ ಮಹಿಳಾ ದಿನ ಅಂತಲೂ ಬರುತ್ತೆ. ಮತ್ತೆ ಸೀತಕ್ಕ ಅದು ಹೇಳದಿದ್ರೆ ಹೇಗೆ? ಮಹಿಳೆಯರ ಅಭಿವೃದ್ಧಿಗಾಗಿ ಎಲ್ರು ಯೋಚನೆ ಮಾಡಬೇಕು, ಶೋಷಣೆ ನಡಿಬಾರದು, ಅದರ ಬಗ್ಗೆ ನಾವು ಮಾತಾಡಬೇಕು. ಯಾವ ರೀತಿಯ ಶೋಷಣೆ ಸಮಾಜದಲ್ಲಾಗ್ಲಿ ಮನೆಯಲ್ಲಾಗ್ಲಿ ಆಗದೇ ಇರೋ ಹಾಗೆ ನಾವು ನೋಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಜಾಗೃತಿ ಮೂಡಿಸ್ಲಿಕ್ಕೆ ಅವತ್ತಿನ ದಿನವನ್ನ, ಅದು 6ನೇ ದಿನ ನಾವು ಆಚರಿಸ್ತೇವೆ. ಬೇರೆ ಬೇರೆ ದಿವಸಕ್ಕೆ ಮಹತ್ವ ಬರುವಂತಹದ್ದು ಇಂತಹ ಒಂದು ಆಚರಣೆಗಳು ಬಂದಾಗ. ಸಾಮಾನ್ಯವಾಗಿ ಈಗ 365 ದಿವಸವೂ ಕೂಡ ವರ್ಷದಲ್ಲಿ ಇರುವಂತಹದ್ದು, ಪ್ರತಿ ವರ್ಷವೂ ಕೂಡ ಇರ್ತದೆ. ಆದ್ರೆ ಒಂದೊಂದು ದಿವಸಕ್ಕೆ ಒಂದೊಂದು ಮಹತ್ವವನ್ನ ನಾವು ಹೇಳ್ತೀವಿ. ಸಾಮಾನ್ಯವಾಗಿ ಈಗ 14ನೇ ನವೆಂಬರ್ ಸಹಕಾರ ಸಪ್ತಾಹ ಅಂತ ಆಚರಣೆ ಮಾಡ್ತೀವಿ. ಆದ್ರೆ ಈ ವರ್ಷ ಏನು ವಿಧಾನ ಪರಿಷತ್ತಿನ ಒಂದು ಇಲೆಕ್ಷನ್ ಅಥವಾ ಒಂದು ಚುನಾವಣೆ ಇರುವಂತಹ ಒಂದು ಹಿನ್ನೆಲೆಯಲ್ಲಿ ನೋಡಿದಾಗ ಈ ಸಹಕಾರ ಸಪ್ತಾಹವನ್ನು ಸ್ವಲ್ಪ ಮುಂದುವೆ ಹಾಕಿದ್ದಾರೆ. ಹಾಗೆಯೇ ಈಗ ಮಹಿಳಾ ದಿನಾಚರಣೆ ಮಾಡ್ತೀವಿ, ಆಮೇಲೆ ಏನು ನಮ್ಮ ಆಕಾಶವಾಣಿಯ ಹುಟ್ಟುಹಬ್ಬದ ಕೂಡ ಇದೇ ಸಮಯದಲ್ಲಿ ಪ್ರಸಾರ ಭಾರತಿ ಅನ್ನುವಂಥದ್ದು. ಹಾಗೆ ಸಾಂಸ್ಕೃತಿಕ ಒಂದು ದಿನ ಅಂತಲೂ ಕೂಡ ಬರ್ತದೆ. ಈಗ ವಿವಿಧತೆಯಲ್ಲಿ ಏಕತೆ ಅಂತ ಸುರೇಶ್ ಹೇಳಿದ, ನಮ್ಮ ದೇಶದಲ್ಲಿ ನೋಡಿದ್ರೆ ಒಂದಷ್ಟು ಜನರು ಬೇರೆ ಬೇರೆ ಸಾಂಸ್ಕೃತಿಕ ಚಟುವಟಿಕೆಯಲ್ಲಿ ಇರುವುದನ್ನು ನಾವು ನೋಡ್ತೀವಿ. ಇತ್ತೀಚಿನ ವರ್ಷಗಳಂತೆ ಅದು ಸ್ವಲ್ಪ ಹಿನ್ನಡೆಯನ್ನು ಕಂಡಿರಬಹುದು, ಆದರೂ ಕೂಡ ಇರುವಂತಹ ಒಂದು ಈ ಸಾಂಸ್ಕೃತಿಕ ವೈಭವವನ್ನು ಉಳಿಸಬೇಕು ಅಂತೇಳಿ ಸಾಕಷ್ಟು ಶ್ರಮವನ್ನು ಸಾಕಷ್ಟು ದಾಖಲೀಕರಣವನ್ನು ಕೂಡ ಮಾಡಲಾಗ್ತಾ ಇದೆ. ಹೌದು, ಮತ್ತೆ ಅದರಲ್ಲಿ ಒಂದು ದಿವಸವನ್ನು ನಾವು ಈ ಭಾಷೆಯ ಬಗ್ಗೆ ನಾವು ಯೋಚನೆ ಮಾಡ್ತೇವೆ. ಹೌದು, ಎಷ್ಟೋ ಭಾಷೆಗಳು ನಶಿಸ್ತಾ ಇವೆ ಅಂತ ಹೇಳ್ತೀವಲ್ಲ, ಮತ್ತೆ ಭಾಷೆಗಳ ನಡುವೆ ಸಾಮರಸ್ಯ ಇಲ್ಲ ಅದು ಕೆಲವು ಸಲ ಅಂಥದ್ದಕ್ಕೆಲ್ಲ ಬೇಕಾಗಿ ಒಂದು ಏನು ಭಾಷೆಗಳ ನಡುವಿನ ಒಂದು ಹೊಂದಾಣಿಕೆಯ ಒಂದು ದಿವಸ ಅಂತ ಆಚರಿಸ್ತಾ ಇದ್ದೇವೆ. ಇಂದಿನ ದಿವಸಗಳಲ್ಲಿ ಅದು ಕೂಡ ಬಹಳ ಅಗತ್ಯ. ನಾವು ಆ ಭಾಷೆ ಮಾತಾಡುವವರು ಸರಿ ಇಲ್ಲ, ಇವರು ಸರಿ ಇಲ್ಲ ಅನ್ನುವಂಥ ಒಂದು ಯೋಚನೆ, ನಮ್ಮ ಭಾಷೆಯ ಮೇಲು ಇನ್ನುವಂಥದ್ದೆಲ್ಲ, ಅದು ಕೆಲವು ಸಲ ಅತಿರೇಕಕ್ಕೆ ಹೋಗಬಾರದು ಅಂತ. ಎಲ್ಲರಿಗೂ ನಮ್ಮ ಭಾಷೆಯ ಬಗ್ಗೆ ಅಭಿಮಾನ ಇರಬೇಕು, ಆದರೆ ಅಂಧ ಅಭಿಮಾನ ಆಗಬಾರದು ಅನ್ನುವ ಲೆಕ್ಕದಲ್ಲಿ ಎಲ್ಲ ಭಾಷೆಗಳಲ್ಲೂ ಈ ಥರ ಇದೆ. ಅದಕ್ಕಾಗಿ ಬೇರೆ ಬೇರೆ ಸಂಸ್ಥೆಗಳು ಕೂಡ ಪ್ರಯತ್ನಿಸ್ತಾ ಇದ್ದೇವೆ. ಈಗ ನಮ್ಮ ಕನ್ನಡ ಭಾಷಾ ಭಾರತಿ ಪ್ರಾಧಿಕಾರ ಇದೆ, ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರ ಅಂತ, ಅದು ಕನ್ನಡದ ಬೇರೆ ಬೇರೆ ಕಾವ್ಯ ಕತೆ ಇವುಗಳನ್ನೆಲ್ಲ ಬೇರೆ ಭಾಷೆಗೆ, ಬೇರೆ ಭಾಷೆಗಳ ಕಾವ್ಯ ಕತೆ ಇವುಗಳನ್ನೆಲ್ಲ ಕನ್ನಡಕ್ಕೆ ಕೂಡ ಅನುವಾದ ಮಾಡಿಸುವಂತ ಕೆಲಸವನ್ನು ತುಂಬಾ ವರ್ಷಗಳಿಂದ ಮಾಡ್ತಾ ಉಂಟು. ಅಂದ್ರೆ ಈಗ ಭಾಷೆ ಎನ್ನುವಂತಹದ್ದು ಒಂದು ರೀತಿಯ ಸಂವಹನದ ಒಂದು ಮಾಧ್ಯಮ ಅಷ್ಟೇ. ಅದು ಕನ್ನಡ ಇರ್ಬೋದು, ಹಿಂದಿ ಇರ್ಬೋದು, ಇಂಗ್ಲಿಷ್ ಇರ್ಬೋದು, ಯಾವ ಭಾಷೆಯಲ್ಲಿ ಇದ್ದು ಕೂಡ ಒಬ್ಬರನ್ನ ಯೋಚನೆಗಳು ಇನ್ನೊಬ್ಬರಿಗೆ ತಲುಪಬೇಕಿದ್ರೆ ಇಂಥ ಒಂದು ಭಾಷೆಯ ಬಳಕೆ ಆಗಬೇಕು ಅಂತ. ಹೌದು, ಮತ್ತೆ ಸುರೇಶ್ ಅಣ್ಣ ಹೇಳಿದ್ರಲ್ಲ ಅನುವಾದ ಮಾಡಿದಂತ ಪುಸ್ತಕಗಳು ಕೂಡ ಇದೆ ಅಂತ. ಅಂತ ಪುಸ್ತಕಗಳನ್ನ ನಾವು ಈಗ ಬೇರೆ ಸಂಸ್ಕೃತಿಯ ಬೇರೆ ಭಾಷೆ ಪುಸ್ತಕಗಳನ್ನ ನಾವು ಅನುವಾದದ ಕೃತಿಗಳನ್ನ ಓದಿದ್ರೆ ನಾವು ಅವರ ಸಂಸ್ಕೃತಿಯನ್ನ ಪ್ರೀತಿಸ್ತೇವೆ, ಅದು ಏನು ಅಂತ ಗೊತ್ತಾಗ್ತದೆ. ಆಗ ನಾವು ಅವರ ಭಾಷೆಯನ್ನ ಕೂಡ ಪ್ರೀತಿಸ್ಲಿಕ್ಕೆ ಪ್ರಾರಂಭ. ಈ ಅನುವಾದ ಎನ್ನುವಂತಹದ್ದು ಅದು ಪೂರ್ತಿ ಅದರ ಆ ಭಾವನೆಯನ್ನು ವ್ಯಕ್ತಪಡಿಸುವುದಕ್ಕೆ ಸಾಧ್ಯ ಆಗುವುದಿಲ್ಲ. ಬೆಟ್ಟದಷ್ಟಲ್ಲದಿದ್ರೂ ಕೂಡ ಒಂದು ಇಷ್ಟಕೊಳ್ಬಹುದು ಅಂತ. ಇಲ್ಲದಿದ್ರೆ ನಮ್ಗೆ ಆ ವಿಷಯಗಳ ಬಗ್ಗೆ ಯಾವುದೇ ರೀತಿಯ ಮಾಹಿತಿ ಕೂಡ ಸಿಗುವುದಿಲ್ಲ. ಅಲ್ಲ ಚಾಮಣ್ಣ, ಎಂತ ಕೆಮ್ಮು ಅಲ್ಲ, ಕೆಲವು ದಿವಸದಿಂದ ಸಿಕ್ಕಾಪಟ್ಟೆ ಕೆಮ್ಮು. ಯಾಕೆ ಅಂದ್ರೆ ಹೇಳಿದ್ನಲ್ಲ, ಸಾಯಂಕಾಲ ಹೊತ್ತು ಬಂತು ಅಂದ್ರೆ ಮಳೆಗಾಲವೋ ಚಳಿಗಾಲವೋ ಬೇಸಿಗೆ ಕಾಲವೋ ಗೊತ್ತಾಗದ ಪರಿಸ್ಥಿತಿ. ಆದ್ರೂ ಬಿಸಿ ನೀರೇ ಕುಡಿಬೇಕು ಶಾಮಣ್ಣ. ಯಾಕಂದ್ರೆ ಕುದಿಸಿ ಆರಿಸಿದ ನೀರು ಕುಡಿ ಅಥವಾ ಬಿಸಿ ನೀರೇ ಕುಡಿ, ಅದು ಮೊದಲಿಂದಲೂ ಹಾಗೆ ಕುದಿಸಿ ಆರಿಸಿದ ತಣ್ಣೀರನ್ನೇ ಕುಡಿಯೋದು. ಈಗ ಇದು ಬಿಸಿ ನೀರ ತಣ್ಣೀರ ಅಂತ ಒಂದು ಪ್ರಶ್ನೆ ಉಂಟೀಗ. ಕುದಿಸಿ ಆರಿಸಿದ್ದು ಬಿಸಿನೀರ ತಣ್ಣೀರ? ಕುದಿಸಿ ಆರಿಸಿದ ಮೇಲೆ ಅದು ತಣ್ಣೀರು, ತಣ್ಣಗಿರೋದು ತಣ್ಣೀರು. ಅಂದ ಮತ್ತೆ ಬಿಸಿ ಮಾಡಿದ ಬಿಸಿ ನೀರು ಅಂದ್ರೆ ಹಸಿ ಕಸ ಬಿಸಿ ಕಸ ಇದೆ ಹಾಗೆ, ಇದು ಹಸಿ ನೀರಲ್ಲ ಬಿಸಿ ನೀರು ಹಾಗೆ ಅಲ್ಲ. ಅದು ಸ್ವಲ್ಪ ಒಳ್ಳೇದಾಗ್ತದೆ ಅಲ್ಲ, ಬಿಸಿ ನೀರು ನಮ್ಮ ಗಂಟ್ಲಿಗೆ ಬಿದ್ದಾಗ. ಕಳೆದ ವರ್ಷದಿಂದ ಜನ ಒಂದು ವರ್ಷ ಕಷಾಯ ಮಾಡಿ ಕುಡ್ದದ್ದು. ಈಗ ಸೀತಕ್ಕ ಬಿಸಿ ನೀರು ಕುಡಿಬೇಕು ಅಂತ ಯಾಕೆ ಹೇಳಿದ್ರು ಅಂದ್ರೆ ಅಲ್ಲೆಲ್ಲೆಲ್ಲ ಕಾಯಿ ಬೇರೆ ಬೇರೆ ನಮೂನೆಯ ಕಾಯಿಲೆಗಳೆಲ್ಲ ಬರ್ತಾ ಉಂಟಂತೆ, ಅದಕ್ಕೆ ಮುಂಜಾಗ್ರತೆಯನ್ನು ವಹಿಸಿ ಅಂತ ಜಾಗ್ರತೆ ಮಾಡಿರೋದು. ಅದಕ್ಕೆ ನಾನು ಎಲ್ಲೋದ್ರೂ ಒಂದು ಬಾಟ್ಲಿಯಲ್ಲಿ ನೀರು ತಗೊಂಡೇ ಹೋಗ್ತೀನಿ. ಅಲ್ಲ ಅದು ಒಳ್ಳೇದೇ, ಆದ್ರೆ ಈಗ ಜನರಿಗೆ ಹೇಗಾಗಿದೆ ಅಂತ ಹೇಳಿದ್ರೆ, ಒಂದು ವರ್ಷ ಕೊರೋನಾದ ಸಂದರ್ಭದಲ್ಲಿ ದಾರಿಯಲ್ಲಿ ಸಿಕ್ಕಿದ ಯಾವ ಗಿಡವೂ ಔಷಧ ಆಗಿತ್ತು, ಮತ್ತೆ ಎಲ್ಲದರದ್ದು ಕಷಾಯ ಮಾಡುವುದಾಗಿತ್ತು. ಈಗ ಮತ್ತೆ ಪುನಃ ಎಲ್ಲ ಬಿಟ್ಟು ಹೋಗಿದೆ. ಹೌದು, ಆದ್ರಿಂದ ಜನರಿಗೆ ಬರೀ ಕೊರೋನಾಕ್ಕೆ ಅಂತ ಅಲ್ಲ, ನಾವು ಹೇಳುದು ನಮ್ಮ ದೇಹಕ್ಕೆ ಯಾವುದು ಒಳ್ಳೇದು ಮಾಡ್ಲಿಕ್ಕೆ ಸಾಧ್ಯ ಉಂಟು ಅಂತದನ್ನು ಉಪಯೋಗಿಸ್ಬೇಕು ಅನ್ನುವಂಥದ್ದು. ಈಗ ಕಷಾಯ ಅಂತ ಹೇಳುವಾಗ ನಮ್ಮ ಗೀತಕ್ಕ ಒಂದು ಕಷಾಯದ ಪುಡಿ ಮಾಡ್ತಾ ಇದ್ದಾರೆ. ಆ ಕಷಾಯದ ಪುಡಿ ನನಗೆ ಕೊಟ್ಟಿದ್ದಾರೆ. ಆ ಕಷಾಯದ ಪುಡಿಯಲ್ಲಿ ಅದು ಬಿಸಿ ಮಾಡದೆ ಕಷಾಯ, ಇದು ಒಳ್ಳೆ ಕಥೆ. ಸುರೇಶನ ಲೆಕ್ಕಾಚಾರ ನೋಡಿದ್ರೆ ಆ ಪುಡಿಯನ್ನು ಒಂದು ಸ್ವಲ್ಪ ಒಂದು ಗ್ಲಾಸ್ ನೀರಿಗೆ ಹಾಕಿ ಹೀಗೆ ಕಲಕ್ ಬಿಟ್ಟು ಕುಡಿಬಹುದು ಅಂತ. ಅದು ಕಷಾಯ ಬೇರೆ ಕಷಾಯ ಅಂತ, ಅದು ಈ ಕಷಾಯ ಆಗುದಿಲ್ಲ. ಸೀತಕ್ಕ ಹೇಳಿದಾಗ ಅದು ಬಿಸಿ ಬಿಸಿಯೇ ಆಗಿರ್ಬೇಕು. ಈಗ ನೀವು ನಮ್ಮ ಮನೆಗೆ ಬಂದದ್ರಿಂದ ನಾನು ಸ್ವಲ್ಪ ಬಿಸಿ ಮಾಡಿಯೇ ತರ್ತೇನೆ. ಆಯ್ತು, ಜೊತೆಗೆ ಒಂದು ಟಾರ್ಚ್ ಕೂಡ. ಇದುವರೆಗೆ ಮಾತು ಮಲ್ಲಿಗೆ ಗ್ರಾಮೀಣ ಕೌಟುಂಬಿಕ ಸಂಭಾಷಣೆ ಕೇಳಿದಿರಿ. ಭಾಗವಹಿಸಿದವರು ಟಿಎಸ್ ಪ್ರಸಾದ್, ಪಿ ಸೂರ್ಯನಾರಾಯಣ ಭಟ್ ಮತ್ತು ಶುಭಧ ಡಿ ರೈ. ಕರೋನಾ ವೈರಸ್ ಕೆ ಖತರೆ ಸೆ ಬಚತೆ ಹುವೆ ಫಸಲ್ ಕಿ ಕಟಾಯಿ ಬಿಕ್ರಿ ಖರೀದ್ ನಯಿ ಫಸಲ್ ಕಿ ಜುತಾಯಿ ಔರ್ ಬುವಾಯಿ ಸುರಕ್ಷಿತ ಹೋ ಸಕ್ತಿ ಹೈ अगर हम लगातार हाथों को साबुन और साफ पानी से नियमित अंतराल पर धोते रहें, नाक मुंह को मास्क गमछे या कपड़े से ढककर रखें, आंख कान नाक मुंह न छुएं, आपस में दो गज की दूरी बनाए रखें। मास्क और दो गज की दूरी के मंत्र को अभी हमें छोड़ना नहीं है। फसलों की बुवाई एवं कटाई करते समय आपस में कम से कम दो गज की दूरी बनाए रखें। फसल की कटाई करने के बाद छोटे छोटे ढेरों में इकट्ठा करें। कृषि के औजारों की समय समय पर सफाई करें। एक दूसरे के साथ औजारों की अदला बदली न करें। श्रमिकों के शौचालयों और हाथ धोने की जगह की ठीक से सफाई जरूरी है। बुवाई कटाई एवं मड़ाई के दौरान इस बात का ध्यान रखें कि इन स्थानों के आसपास कोई थूके नहीं। कंबाइन हार्वेस्टर थ्रेशर जुताई और बुआई की मशीनों को इस्तेमाल से पहले साफ करें। मशीनों के इस्तेमाल से पहले और इस्तेमाल के बाद हाथ साबुन से साफ करें। वाहनों बोरियों थैलियों और पैकिंग के दूसरे सामान की साफ सफाई पर भी खास ध्यान दें। खरीद केंद्र पर आने से पहले किसानों एवं श्रमिकों की जांच। खरीद केंद्रों पर भीड़ न लगाएं एवं किसानों को बारी बारी से बुलाएं। गोदामों पर खरीदी हुई फसल को लेने में शीघ्रता करें ताकि किसानों एवं श्रमिकों को रुकना ना डाउनलोड करें। देश में खाद्य सुरक्षा के ये सिपाही भोजन की निरंतर उपलब्धता को सुनिश्चित करते हैं। किसान स्वस्थ रहें तभी हम कोरोना वायरस से जीत पाएंगे, आगे बढ़ पाएंगे। किसान सबल, देश प्रबल। ಇದೀಗ ಕೇಳಿ ಗೇರುತೋಟದಲ್ಲಿ ಅಂತರ್ಬೆಳೆ ಈ ಕುರಿತು ಸಂದರ್ಶನ ಬ್ರಹ್ಮಾವರದ ಕೃಷಿ ವಿಸ್ತರಣಾ ನಿರ್ದೇಶಕರಾದ ಡಾ ಲಕ್ಷ್ಮಣ್ ಅವರೊಂದಿಗೆ. ಡಾಕ್ಟರ್ ಲಕ್ಷ್ಮಣ್ ಅವರೇ ನಮಸ್ಕಾರ. ನಮಸ್ಕಾರ. ಗೇರು ಒಂದು ಪ್ರಮುಖವಾದಂತಹ ಒಂದು ವಾಣಿಜ್ಯ ಬೆಳೆ. ಹೌದು. ಅದರಲ್ಲಿಯೂ ಕೂಡ ಗೇರು ಹಣ್ಣನ್ನು ಕೊಯ್ಯುವಂತಹದ್ದು, ಗೇರು ಬೀಜವನ್ನು ಹೆಕ್ಕುವಂತಹದ್ದು ಇದು ಒಂದು ಕೆಲಸವಾದರೆ ಪ್ರಾರಂಭಿಕ ವರ್ಷಗಳಲ್ಲಿ ಅಂತರ ಬೆಳೆಯಾಗಿ ಬೇರೆ ಬೇರೆ ಬೆಳೆಯನ್ನು ಬೆಳೆಯುವುದಕ್ಕೆ ಅವಕಾಶ ಇದೆ ಅಂತ ಕೇಳಿದೀವಿ. ಹೌದು. ಏನಿದ್ರ ಒಂದು ಮಹತ್ವ ಈ ಅಂತರ ಬೆಳೆಯದು? ಈಗ ಗೇರು ತೋಟದಲ್ಲಿ ಸಾಮಾನ್ಯವಾಗಿ ಅಂತರ ಬೆಳೆವಾಗಿ ಸುವರ್ಣಗಡ್ಡೆ, ಪದಮೆಣಸು, ಅರಿಶಿನ, ಮಾವಿನ ಶುಂಠಿ, ಮರಗೆಣಸು, ಕಾಳುಮೆಣಸು, ಅನಾನಸು, ಹಿಪ್ಪಲು ಗಿಡಗಳನ್ನು ಬೆಳೆಸ್ತಾರೆ. ಈ ಬೆಳೆಗಳು ಗೇರು ತೋಟದಲ್ಲಿ ಕಳೆಗಳನ್ನು ನಿಯಂತ್ರಿಸುತ್ತದೆ, ರೈತನ ಆದಾಯವನ್ನು ಹೆಚ್ಚಿಸುತ್ತದೆ ಮತ್ತು ಯಾವುದೇ ರೀತಿಯ ಹಾನಿಯನ್ನು ಗೇರು ಗಿಡಗಳಿಗೆ ಅದು ಮಾಡುವುದಿಲ್ಲ. ಎರಡೂ ಗೇರು ಗಿಡಗಳ ಮಧ್ಯಭಾಗದಲ್ಲಿ ಬೆಳೆಸುವುದರಿಂದ ನೀರಿನ ಅಂಶ ತೋಟದಲ್ಲಿ ಇಂಗುವುದು ಮತ್ತು ಫಲವತ್ತತೆಯನ್ನು ಕಾಪಾಡುತ್ತದೆ. ಒಟ್ಟಾರೆ ಕಡಿಮೆ ಖರ್ಚಿನಲ್ಲಿ ಈ ಅಂತರ ಬೆಳೆಯನ್ನು ಗೇರು ತೋಟದಲ್ಲಿ ಪ್ರಾರಂಭಿಸಬಹುದು. ಈಗ ಗೆಡ್ಡೆ ಗೆಣಸುಗಳು ಮುಂಗಾರು ಮಳೆಗೆ ಮೊದಲು ನಾಟಿ ಮಾಡಿದರೆ ಹಿಂಗಾರು ಮಳೆ ಪೂರ್ಣಗೊಳ್ಳುವಾಗ ಕೊಯ್ಲಿಗೆ ಬರುತ್ತದೆ. ಅದರಿಂದ ಗೇರು ತೋಟದಲ್ಲಿ ಅಂತರ ಬೆಳೆಯನ್ನು ತಮ್ಮ ತೋಟದ ಗೇರು ಗಿಡಗಳ ಅಂತರಕ್ಕೆ ಅನುಸರಿಸಿ ಬೆಳೆಯಬಹುದು. ಅಂತರ ಬೆಳೆಯನ್ನು ಬೆಳೆಸಲು ಆಯಾ ಬೆಳೆಯ ಉತ್ಪಾದನಾ ತಾಂತ್ರಿಕತೆಯನ್ನು ನಾವು ಕೂಡ ಅನುಭವಿಸಬೇಕಾಗುತ್ತದೆ. ಈಗ ಅನಾನಸ್ ಬೆಳೆಯನ್ನು ಬೆಳೆಯುವುದಿದ್ರೆ ಯಾವ ರೀತಿ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕು? ಈಗ ಅನಾನಸ್ ಅನ್ನು ನಾವು ಬೆಳೆಸೋದಿದ್ರೆ ಮೊದಲು ನಾಟಿ ಮಾಡಲು ಹರಿ ಮತ್ತು ಬದುಗಳನ್ನು ಒಂದರ ನಂತರ ಇನ್ನೊಂದನ್ನು ಮಾಡಬೇಕು ಮತ್ತು ಹರಿಗಳು 2 ಅಡಿ ಅಂತರದಲ್ಲಿ ಇರಬೇಕು. ಈಗ ಬೆಟ್ಟ ಪ್ರದೇಶದಲ್ಲಿ ಇಳುಕಲಿಗೆ ಅಡ್ಡವಾಗಿ ಹರಿಗಳನ್ನು ತೆಗೆಯಬೇಕಾಗ್ತದೆ. ಹರಿಗಳ ಅಳತೆ 3 ಅಡಿ ಮತ್ತು ಅಗಲ 1 ಅಡಿ ಮತ್ತು ಆಳ ಅನುಕೂಲಕ್ಕೆ ತಕ್ಕಂತೆ ಉದ್ದ ಇರುವಂತೆ ತೆಗೆಯಬೇಕಾಗ್ತದೆ. ಹರಿಗಳಲ್ಲಿ ಮೇಲ್ಮಣ್ಣು ಮತ್ತು ಕೊಟ್ಟಿಗೆ ಗೊಬ್ಬರವನ್ನು ಹಾಕಿ ಚೆನ್ನಾಗಿ ಬೆರೆಸಬೇಕು. ನಂತರ ಪ್ರತಿ ಹರಿಯಲ್ಲಿ ಕಂದುಗಳನ್ನು 2 ಸಾಲುಗಳ ಮಧ್ಯೆ ಅಂದರೆ 2 ಅಡಿ ಅಂತರವಿಟ್ಟು ಮತ್ತು ಸಾಲುಗಳ ಒಳಗೆ 1 ಅಡಿ ಅಂತರ ಇರುವಂತೆ ಕರ್ಣಾಕೃತಿಯಲ್ಲಿ ನಾಟಿ ಮಾಡಬೇಕು. ನಂತರ ಮಣ್ಣನ್ನು ಸಸಿಗಳ ಸುತ್ತಲೂ ಚೆನ್ನಾಗಿ ಒತ್ತಬೇಕು. ನಾಟಿ ಮಾಡುವಾಗ ಮಣ್ಣು ಸಸಿಯ ಸುಳಿಯಲ್ಲಿ ಬೀಳದಂತೆ ಎಚ್ಚರ ವಹಿಸಬೇಕಾಗ್ತದೆ. ನಾಟಿ ಮಾಡಿದ ನಂತರ ನೀರನ್ನು ಕೊಡಬೇಕು. ನಾಟಿ ಸಮಯದಲ್ಲಿ ರಂಜಕ ಪೂರ್ತಿಯಾಗಿ ಕೊಡಬೇಕು. ಸಾರಜನಕ ಪೊಟ್ಯಾಶ್ 4 ಸಮ ಕಂತುಗಳಲ್ಲಿ ನಾಟಿ ಮಾಡಿದ 3 ತಿಂಗಳಲ್ಲಿ ಕೊಡಬೇಕು. ಹೀಗೆ 8 ಮೀಟರ್ ಅಂತರ ಇರುವಂತಹ ಗೇರು ಮರಗಳ ಮಧ್ಯೆ 2 ಸಾಲು ಅನಾನಸ್ ಬೆಳೆಸುವುದು ಸೂಕ್ತ. 2 ಸಾಲು ಅಂತೇಳಿ ಹೇಳಿದ್ರೆ 1 ಸಾಲಲ್ಲಿ ಅದು 2 ಸಾಲು ಇರ್ತದೆ. 1 ಸಾಲ ಎರಡು ಬದಿಗೂ ನಡುವಂತ 2 ಬದಿಯಲ್ಲಿ ಅಂದ್ರೆ 2 ಬದಿಯಲ್ಲಿ 4 ಸಾಲ ಆಗ್ತದೆ ಒಟ್ಟಿಗೆ. ಆಮೇಲೆ ಈಗ ಅನಾನಸ್ಸು ಬೆಳೆಯಲ್ಲಿ ಬಾಧಿಸುವಂತಹ ಒಂದು ಪ್ರಮುಖ ಕೀಟಗಳು ಮತ್ತು ರೋಗಗಳು ಮತ್ತು ಇವುಗಳ ನಿರ್ವಹಣೆಯನ್ನು ಯಾವ ರೀತಿ ಮಾಡಬಹುದು? ಈಗ ಅನಾನಸ್ ಬೆಳೆಯಲ್ಲಿ ಸಾಮಾನ್ಯವಾಗಿ ಹಿಟ್ಟು ತೆಗಣೆ ಬರ್ತದೆ. ನಾಟಿಗೆ ಮುಂಚೆ ಈ ಕಂದುಗಳನ್ನು 1 ಚಿಕ್ಕೆ 7 ಮಿಲಿಲೀಟರ್ ಡೈಮಿಥಿಯೇಟ್ 30 EC ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ದ್ರಾವಣದಲ್ಲಿ ಕನಿಷ್ಠ 1/2 ಗಂಟೆವರೆಗೆ ಅದನ್ನು ಅದ್ದಿ ತೆಗೆಯಬೇಕು. ಪ್ರತಿ ಹೆಕ್ಟರಿಗೆ 17 ಚುಕ್ಕೆ 5 ಕಿಲೋಗ್ರಾಂ ಫೋರೇಟ್ 10 G ಹರಳನ್ನು ಹಾಕಬೇಕು. ಹಿಟ್ಟು ತೆಗಣೆ ಬಾಧೆ ಮತ್ತೆ ಕಾಣಿಸಿದಾಗ ಪ್ರತಿ ಲೀಟರ್ ನೀರಿಗೆ 1 ಮಿಲಿಲೀಟರ್ ಡೈಕ್ಲೋರೋವಾಸ್ ಬೆರೆಸಿ ಸಿಂಪರಣೆ ಮಾಡಬೇಕು. ಮತ್ತು ಇನ್ನೊಂದು ಕೀಟ ಅಂತ ಹೇಳಿದರೆ ಗೆದ್ದಲು. ಈ ಗೆದ್ದಲು ಬಂದಾಗ ಪ್ರತಿ ಲೀಟರ್ ನೀರಿನಲ್ಲಿ 10 ಮಿಲಿಲೀಟರ್ ಕ್ಲೋರೋಫೈರಿಪಾಸ್ 20 EC ಬೆರೆಸಿ 500 ಲೀಟರಿನಂತೆ ಮಣ್ಣು ನೆನೆಯುವಂತೆ ಅದಕ್ಕೆ ಸಿಂಪಡಿಸಬೇಕು. ಈಗ ರೋಗಗಳು ಅಂದರೆ ಸೊರಗು ರೋಗ ಮತ್ತು ಸುಳಿ ಕೊಳೆಯುವಂಥ ರೋಗ, ಕಾಂಡರೋಗ ಹಾಗೂ ನಂಜು ರೋಗ ಬರ್ತದೆ. ಇದನ್ನು ಹತೋಟಿ ಮಾಡೋದು ಹೇಗೆ ಅಂತೇಳಿ ಹೇಳಿದರೆ, ಸುಳಿ ಕೊಳೆ ರೋಗ ಅಥವಾ ಕಾಂಡರೋಗದ ಹತೋಟಿಗಾಗಿ 2 ಗ್ರಾಂ ಜೆನೆಬ್ ಅಥವಾ ಮೈಂಕೋಜೆಬ್ 75 WP ಅಥವಾ 3 ಗ್ರಾಂ ತಾಮ್ರದ ಆಕ್ಸಿಕ್ಲೋರೈಡ್ 50 WP ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡಬೇಕು. ಈಗ ಅನಾನಸಿನ ಬಗ್ಗೆ ಆಯಿತು. ಇನ್ನೊಂದು ಪ್ರಮುಖವಾದಂತಹ ಒಂದು ಅಂತರ ಬೆಳೆ ಅಂತಂದ್ರೆ ಕಾಳು ಮೆಣಸು ಅಥವಾ ಕರಿಮೆಣಸು. ಹೌದು, ಗೇರು ಮರಗಳ ಮಧ್ಯದಲ್ಲಿ ಇದನ್ನು ಯಾವ ರೀತಿ ನಾವು ನಾಟಿ ಮಾಡಬಹುದು? ಈಗ ಕರಿಮೆಣಸನ್ನ ಗೇರು ಮರದ ಬುಡಭಾಗದಲ್ಲಿ ನೆಡಬಹುದು. ಅದೇ ರೀತಿಯಲ್ಲಿ ಅದರ ಪದೆ ಮೆಣಸನ್ನು ಮಾಡಿ ಗೇರು ಮರಗಳ ಮಧ್ಯಭಾಗದಲ್ಲಿ ಕೂಡ ನೆಡಬಹುದು. ಈಗ ಗೇರು ಮರದ ಬುಡದಲ್ಲಿ ಕರಿಮೆಣಸನ್ನು ನಾಟಿ ಮಾಡೋ ಬಗ್ಗೆ ನಾನು ಹೇಳ್ತೇನೆ. ಹೇಳಿ. ಗೇರು ಗಿಡದಿಂದ 3 ಅಡಿ ದೂರದಲ್ಲಿ ಈಶಾನ್ಯ ದಿಕ್ಕಿನಲ್ಲಿ 1.5 ಅಡಿ ಅಗಲ, 1.5 ಅಡಿ ಉದ್ದ ಮತ್ತು 1.5 ಅಡಿ ಆಳ ಕುಣಿಗಳನ್ನು ತೆಗಿಬೇಕಾಗ್ತದೆ. ಆ ಕುಣಿಗಳನ್ನು ಮೇಲ್ಮಣ್ಣು ಮತ್ತು ಕೊಟ್ಟಿಗೆ ಗೊಬ್ಬರದ ಮಿಶ್ರಣದಿಂದ ತುಂಬಿ ಅವುಗಳ ಮಧ್ಯಭಾಗದಲ್ಲಿ ಬೇರು ಬಿಟ್ಟಿರುವಂಥ ಮೆಣಸಿನ ಸಸಿಗಳನ್ನು ನಾಟಿ ಮಾಡಬೇಕು. ನಾಟಿಗೆ ಮೊದಲು ಮೆಣಸಿನ ಸಸಿಯನ್ನು 2% ಕಾರ್ಬನ್ ಡೈಜಿಯಂ 50 WP 10-15 ನಿಮಿಷ ನೆನೆಸಿ ನಂತರ ನಾಟಿ ಮಾಡಬೇಕು. ಮತ್ತು ಪ್ರತಿ ಮರಕ್ಕೆ 2 ಮೆಣಸಿನ ಸಸಿ ನೆಡುವುದು ಸೂಕ್ತ. ಪ್ರತಿ ಕರಿಮೆಣಸಿನ ಬಳ್ಳಿಗೆ ಸಾರಜನಕ 100 ಗ್ರಾಂ, ರಂಜಕ 40 ಗ್ರಾಂ ಮತ್ತು ಪೊಟ್ಯಾಶ್ 140 ಗ್ರಾಂ ಹಾಕಿದರೆ ಉತ್ತಮ ಬೆಳವಣಿಗೆಯನ್ನು ನಾವು ಕಾಣಬಹುದು. ಈ ಪೊದೆ ಮೆಣಸನ್ನು ಬೆಳೆಯುವುದಿದ್ರೆ ಹೇಗೆ? ಈಗ ಪೊದೆ ಮೆಣಸು ಅಂತ ಹೇಳಿದರೆ ಸಾಮಾನ್ಯವಾಗಿ ಈಗ ನಾವು ಕಾಳುಮೆಣಸಿನ ಬಳ್ಳಿಯನ್ನು ಕತ್ತರಿಸಿ ನೆಟ್ಟರೆ ಅದು ಆಶ್ರಯ ಗಿಡಗಳ ಮೇಲೆ ಬಳ್ಳಿಯಾಗಿ ಹಬ್ಬಿಕೊಂಡು ಪುನಃ 3 ಮತ್ತು 4 ವರ್ಷದ ನಂತರ ಕಾಳುಮೆಣಸನ್ನು ಕೊಡ್ತದೆ. ಈ ಬಳ್ಳಿಗೆ ಆಧಾರವಾಗಿ ನಾನಾ ಬಗೆಯ ಆಧಾರ ಕಂಬಗಳನ್ನು ಅಥವಾ ಆಧಾರ ಮರಗಳನ್ನು ಕೂಡ ನೆಡ್ತಾರೆ. ಆದರೆ ಫಸಲು ಬಂದಿರತಕ್ಕಂಥ ಕಾಳುಮೆಣಸಿನ ಗಿಡದ ರೆಂಬೆಯನ್ನು ಕಾಳುಮೆಣಸು ಕೊಯ್ಲು ಮಾಡಿದ ನಂತರ ಕತ್ತರಿಸಿ ಗಿಡಗಳನ್ನು ಮಾಡಿ ನಾಟಿ ಮಾಡಿದರೆ ಅದು 1 ವರ್ಷದಲ್ಲಿ ಕಾಳುಮೆಣಸನ್ನು ಪಡೆಯಬಹುದು. ಇದನ್ನು ನಾವು ಏನಂದ್ರೆ ಪೊದೆ ಮೆಣಸು ಅಥವಾ ಬುಷ್ ಪೇಪರ್ ಅಂತ ಹೇಳ್ತೀವಿ. ಈ ವಿಧಾನದಿಂದ ತಯಾರಿಸಿದಂಥ ಗಿಡಗಳು ಬಳ್ಳಿಯಾಗಿ ಬೆಳೆಯದೆ ಪೊದೆಯಂತೆ ಅಗಲವಾಗಿ ಬೆಳೆಯುತ್ತದೆ. ಇಂಥ ಗಿಡಗಳನ್ನು ಪೊದೆ ಮೆಣಸಿನ ಗಿಡಗಳನ್ನಂತ ನಾವು ಕರಿತೀವಿ. ಇದನ್ನು 50% ನೆರಳು ಇರುವಂಥ ನೆರಳಿನ ಮನೆಯಲ್ಲೂ ಕೂಡ ಬೆಳೆಯಬಹುದು. ಅದೇ ರೀತಿಯಲ್ಲಿ ಗೇರು ತೋಟದಲ್ಲಿ ಈಗ 8 ಮೀಟರ್ ಅಂತ ಇರತಕ್ಕಂಥ ಗೇರು ತೋಟದಲ್ಲಿ ಕೂಡ ಇದನ್ನು ಬೆಳೆಸಬಹುದು. ಈಗ ಕಾಳುಮೆಣಸನ್ನು ನೆಡುವಂತಹ ಸಂದರ್ಭದಲ್ಲಿ ನೆರಳು ಜಾಸ್ತಿ ಆಗುವುದಿಲ್ವಾ ಅಂತ ಅಂದರೆ ಈಗ ಗೇರು ಮರ ಹತ್ರ ಇದ್ದರೆ ಅಥವಾ ಅದನ್ನು ಪ್ರೂನಿಂಗ್ ಮಾಡಬೇಕಾಗ್ತದೆ ಹೇಗೆ? ಕಾಳುಮೆಣಸು ಗಿಡವನ್ನು ಗೇರು ಮರಕ್ಕೆ ನಾವು ನೆಡುವಾಗ ಸಾಮಾನ್ಯವಾಗಿ 8 ಮೀಟರ್ ಅಂತರ ಇರತಕ್ಕಂಥ ಗೇರು ತೋಟವನ್ನೇ ಸಿಲೆಕ್ಟ್ ಮಾಡೋದು ಸೂಕ್ತ. ಇಲ್ಲಿ ಹೇಗೆ ಅಂತೇಳಿ ಹೇಳಿದರೆ ನಾವು ಪೊದೆ ಮೆಣಸೆ ಇರಲಿ ಅಥವಾ ಕಾಳುಮೆಣಸೆ ಇರಲಿ ನಾಟಿ ಮಾಡಬೇಕಾದ್ರೆ 50% ಅದಕ್ಕೆ ಬಿಸಿಲು ಬೀಳುವ ಹಾಗೆ ಮಾಡಬೇಕಾಗ್ತದೆ. ಈಗ ಗೇರು ಮರದ ನೆರಳನ್ನು ಹೇಗೆ ನಿಯಂತ್ರಿಸಬೇಕು ಅಂತ ಹೇಳಿದರೆ ಪೊದೆ ಮೆಣಸು ಅಂತರ ಬೆಳೆಯಾಗಿರುವುದರಿಂದ ಅದರ ಮೇಲೆ ಬೀಳುವಂಥ ಗೇರು ಮರದ ನೆರಳನ್ನು ನಿಯಂತ್ರಿಸಲು 50% ಮಾತ್ರ ನೆರಳು ಬೀಳುವಂತೆ ಮಾಡಬೇಕು. ಗೇರು ಮರದ ಫಸಲು ಮುಗಿದ ನಂತರ ಬೆಳಗ್ಗೆ 11 ರಿಂದ ಮಧ್ಯಾಹ್ನ 4 ಗಂಟೆವರೆಗೆ ಬೀಳುವ ಬಿಸಿಲು ಮತ್ತು ನೆರಳನ್ನು ಗಮನಿಸಿ ನಾವು ಗೇರು ಮರದ ಕೊಂಬೆಗಳನ್ನು ಸವರುವುದರ ಮೂಲಕ ಪೊದೆ ಮೆಣಸಿಗೆ ನೆರಳನ್ನು ನಿಯಂತ್ರಿಸಲಿಕ್ಕೆ ಸಾಧ್ಯವಾಗ್ತದೆ. ಸವರಿದ ಕೊಂಬೆಗಳಿಗೆ ಗೇರು ಕೊಂಬೆಗಳಿಗೆ ಬೋರ್ಡ್ ಪೇಸ್ಟನ್ನು ನಾವು ಲೇಪಿಸಬೇಕು. ಅಂದರೆ ಈಗ ಈ ಕಾಳುಮೆಣಸಿಗೆ ಅಥವಾ ಪೊದೆ ಮೆಣಸಿಗೆ ಬಾಧಿಸುವಂತಹ ಕೀಟ ಮತ್ತು ರೋಗಗಳು ಮತ್ತು ಅವುಗಳ ನಿರ್ವಹಣೆ ಸಾಮಾನ್ಯವಾಗಿ ಈ ಕಾಳುಮೆಣಸು ಅಥವಾ ಪೊದೆ ಮೆಣಸಿಗೆ ಬರುವಂತಹ ಕೀಟಗಳಂತ ಹೇಳಿದ್ರೆ ಮೊದಲಿಗೆ ಚಿಕ್ಕಟ್ಟ ದುಂಬಿ. ಈ ಚಿಕ್ಕಟ್ಟ ದುಂಬಿ ಹಿಟ್ಟು ತಿಗಣೆ ಕಾಂಡು ಕೊರೆಯುವಂತಹ ಹುಳ ಮತ್ತು ಥ್ರಿಪ್ಸ್ ಕೀಟಗಳ ಬಾಧೆ ತಡೆಗಟ್ಟಲು 1 ಚುಕ್ಕೆ 7 ಮಿಲಿಲೀಟರ್ ಡೈಮಿಥಿಯೋಏಟ್ 30 EC ಅಥವಾ 2 ಮಿಲಿಲೀಟರ್ ಕ್ವಿನಾಲ್ಫಾಸ್ 25 EC ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಬಳ್ಳಿಗಳಿಗೆ ಸಿಂಪಡಿಸಬೇಕು. ಮತ್ತು ಜೇಡು ನುಶಿ ಬಂದಾಗ ಪ್ರತಿ ಲೀಟರ್ ನೀರಿಗೆ 2 ಚುಕ್ಕೆ 5 ಮಿಲಿಲೀಟರ್ ಡೈಕೋಫಾಲ್ 20 EC ಅಥವಾ 4 ಗ್ರಾಮ್ ನೀರಿನಲ್ಲಿ ಕರಗುವಂತಹ ಗಂಧಕ ಶೇಕಡ 80% ಬೆರೆಸಿ ಸಿಂಪಡಿಸಬೇಕು. ಈಗ ರೋಗಗಳು ಅಂತ ಹೇಳಿದರೆ ಕಾಳುಮೆಣಸಿಗೆ ಚಿಬ್ಬು ರೋಗ, ಕಪ್ಪುಗಳೆ ರೋಗ ಮತ್ತು ಸೊರಗು ರೋಗ ಬರ್ತದೆ. ಇದರ ಹತೋಟಿ ಹೇಗೆ ಅಂತ ಹೇಳಿದರೆ, ರೋಗ ಬಾಧೆಯಿಂದ ಒಣಗಿ ಸುತ್ತು ಹೋದಂಥ ಬಳ್ಳಿಯನ್ನು ಬೇರುಗಳ ಸಮೇತ ಕಿತ್ತು ತೋಟದಿಂದ ಹೊರಗೆ ಹಾಕಬೇಕು. ನೀರು ನಿಲ್ಲದಂತೆ ತೋಟದಲ್ಲಿ ಬಸಿಕಾಲುಗಳನ್ನು ನಿರ್ಮಿಸಬೇಕು. ಹೊಸದಾಗಿ ಚಿಗುರು ಬೆಳೆಯುವಂಥ ಹರಿಬಳ್ಳಿಗಳನ್ನು ನೆಲದ ಮೇಲೆ ಹರಡಿ ಹಬ್ಬದಂತೆ ಆಧಾರ ಗಿಡಕ್ಕೆ ಎತ್ತಿ ಕಟ್ಟಬೇಕು, ಇಲ್ಲವೇ ಅದನ್ನು ಕತ್ತರಿಸಿ ತೆಗೆಯಬೇಕು. ಮೇ ಮತ್ತು ಜೂನ್ ತಿಂಗಳಲ್ಲಿ ಮಳೆಗೆ ಪ್ರಾರಂಭದೊಂದಿಗೆ ಮಡಿಗಳನ್ನು .125 ಮೆಟಲಾಕ್ಸಿಲ್ 72 WP 5-10 ಲೀಟರ್ ದ್ರಾವಣವನ್ನು ಪ್ರತಿ ಬಳ್ಳಿಗೆ ಸಿಂಪರಣೆ ಮಾಡಬೇಕು. ಅಲ್ಲದೆ ಇದೇ ದ್ರಾವಣ ಬಳ್ಳಿಗಳಿಗೆ ಸಿಂಪರಣೆ ಮಾಡಿದರೂ ಚೆನ್ನಾಗಿರ್ತದೆ ಅಥವಾ ಉಣಬಡಿಸಬೇಕು. ಎಲ್ಲಾ ಬಳ್ಳಿಗಳ ಕಾಂಡದ ಬುಡದಲ್ಲಿ 40-50 cm ಸುತ್ತಳತೆಯಲ್ಲಿ .2 ತಾಮ್ರದ ಆಕ್ಸಿಕ್ಲೋರೈಡ್ 50 WP 5-10 ಲೀಟರ್ ಲೀಟರ್ನಂತೆ ಪ್ರತಿ ಬಳ್ಳಿಗೆ ಉಣಬಡಿಸಬೇಕು ಹಾಗೂ .1 ಬೋರ್ಡೋ ದ್ರಾವಣ ಸಿಂಪರಣೆ ಮಾಡಬೇಕು. ಅಲ್ಲದೆ ಮಡಿಗಳಲ್ಲಿ .1 ಚುಕ್ಕಿಸಬೇಕು. .3 ಪೊಟ್ಯಾಸಿಯಂ ಫಾಸ್ಫೋನೇಟ್ ಸಿಂಪರಣೆಯನ್ನು ಸಹ ಬಳ್ಳಿಗೆ ಕೊಡಬೇಕು. ಇವೇ ಕ್ರಮಗಳು ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ತಿಂಗಳಲ್ಲಿ ಮತ್ತೆ ಅನುಸರಿಸಬೇಕಾಗ್ತದೆ. ಇನ್ನೆರಡು ಪ್ರಮುಖವಾದಂತಹ ಅಂತರಬೆಳೆ ಅಂತಂದ್ರೆ ಅರಿಶಿನ ಮತ್ತು ಶುಂಠಿ, ಇದರ ಬೇಸಾಯ ಕ್ರಮದ ಬಗ್ಗೆ ಮಾಹಿತಿ ಮಾಡಿಕೊಡಿ. ಈಗ ಸಾಮಾನ್ಯವಾಗಿ ಅರಿಶಿನ ಬೆಳೆಯನ್ನು ನಾವು ಬೆಳೆಸಬೇಕಂತ ಹೇಳಿದ್ರೆ ಗೇರು ಮರದಿಂದ 3 ಅಡಿ ದೂರದಲ್ಲಿ ಭೂಮಿಯನ್ನು ಉಳುಮೆ ಮಾಡಿ ಕುಂಟೆ ಹೊಡೆದು ಹದಕ್ಕೆ ತರಬೇಕು. ಉಳುಮೆ ಮಾಡುವಾಗಲೇ ಸಾವಯವ ಗೊಬ್ಬರವನ್ನು ಮಣ್ಣಿಗೆ ಸೇರಿಸಬೇಕು. ನಾಟಿ ಮಾಡುವ ಮೊದಲು .50 ಸಾರಜನಕ, ಶಿಫಾರಸು ಮಾಡಿದಂಥ ರಂಜಕ ಮತ್ತು ಪೊಟ್ಯಾಶ್ ಗೊಬ್ಬರಗಳನ್ನು ಸಾಲಿನಲ್ಲಿ ಹಾಕಿ ಮಣ್ಣಿನಲ್ಲಿ ಬೆರೆಸಬೇಕು. ಬೀಜದ ಕೊಂಬುಗಳನ್ನು 1.5 ಅಡಿ ಸಾಲುಗಳಲ್ಲಿ ಮತ್ತು 22 cm ಅಂತರದಲ್ಲಿ ಮೇ ತಿಂಗಳಲ್ಲಿ ನಾಟಿ ಮಾಡಬೇಕು. ಉಳಿದ .50 ಸಾರಜನಕವನ್ನು ನಾಟಿ ಮಾಡಿದ 45 ದಿನಗಳ ನಂತರ ಕೊಡಬೇಕು. ಸಾರಜನಕ, ರಂಜಕ, ಪೊಟ್ಯಾಷನ್ನು ಅಂದರೆ 150 kg, 125 kg, 250 kg ಇದು ಪ್ರತಿ ಹೆಕ್ಟೇರಿಗೆ ಆ ಪ್ರಮಾಣದಲ್ಲಿ ಅದನ್ನು ನಾವು ಕೊಡಬೇಕಾಗ್ತದೆ. ಹೀಗೆ 8 ಮೀಟರ್ ಅಂತಿರುವಂಥ ಗೇರು ತೋಟದಲ್ಲಿ ಸಾಮಾನ್ಯವಾಗಿ 4 ಸಾಲು ಅರಿಶಿನವನ್ನು ನಾವು ಬೆಳೆಸಬಹುದು. ಶುಂಠಿ ಬೆಳೆ, ಈಗ ಶುಂಠಿಯನ್ನು ಕೂಡ ನಾವು 2 ಸಾಲು ಗೇರು ಮರಗಳ ಮಧ್ಯೆ ನಾಟಿ ಮಾಡಬಹುದು. ನಾಟಿ ಮಾಡುವ ಸಲುವಾಗಿ ಆಯ್ದ ಶುಂಠಿಯ ಕೊಂಬುಗಳನ್ನು 3 ಗ್ರಾಂ ಮ್ಯಾನ್ಕೋಜಬ್ 75 WP ಅಥವಾ 6 ಗ್ರಾಂ ಮೆಟಲಾಕ್ಸಿಲ್ MZ 72 WP ಪ್ರತಿ ಲೀಟರ್ ನೀರಿಗೆ ಬೆರೆಸಿ ತಯಾರಿಸಿದಂಥ ದ್ರಾವಣದಲ್ಲಿ ಸುಮಾರು 30 ನಿಮಿಷಗಳ ಕಾಲ ಅದನ್ನು ನೆನೆಸಬೇಕು. ನಂತರ ನೆರಳಿನಲ್ಲಿ ಆರಲು ಬಿಡಬೇಕು. ಈ ರೀತಿ ಬೀಜೋಪಚಾರವನ್ನು ಸಂಗ್ರಹಣೆಗೆ ಮುನ್ನ ಮಾಡಿ ನಾಟಿ ಮಾಡುವುದಕ್ಕಿಂತ ಮೊದಲು ಕೈಗೊಳ್ಳುವುದರಿಂದ ಗಡ್ಡೆ ಕೂಳೆ ಮತ್ತು ಸಂಗ್ರಹಣೆಯಲ್ಲಿ ಬರುವಂಥ ಸ್ಕೇಲ್ ಕೀಟಗಳ ಬಾಧೆಯನ್ನು ನಾವು ರಕ್ಷಿಸಬಹುದು. ಬೀಜೋಪಚಾರ ಮಾಡಿದ ಶುಂಠಿಯನ್ನು ನೆರಳಿರುವ ಸ್ಥಳದಲ್ಲಿ ಇಲ್ಲವೇ ಹೊದಿಕೆ ಹಾಕಿ ಗುಡಿಸಲಿನಲ್ಲಿ ಮರಳಿನ ಮೇಲೆ ತೆಳ್ಳಗೆ ಹರಡಿ ಒಣ ಎಲೆಗಳಿಂದ ಮುಚ್ಚಿ ಸಂಗ್ರಹಿಸಬೇಕು. ಶುಂಠಿ ಬೀಜದ ಕೊಂಬುಗಳನ್ನು ಶೂನ್ಯ ಶಕ್ತಿ ಶೈತ್ಯಾಗ್ರಹದಲ್ಲಿ ನಾಟಿ ಕಾಲದವರೆಗೆ ಅಂದರೆ ಜೂನ್ ತಿಂಗಳವರೆಗೆ ಕೂಡ ಕೆಡದಂತೆ ಕಾಪಾಡಿಕೊಂಡು ಬರಬಹುದು. ಈಗ ಗೇರು ತೋಟದಲ್ಲಿ ನಾಟಿ ಮಾಡುವಾಗ ಗೇರು ಮರದಿಂದ 3 ಅಡಿ ದೂರದಲ್ಲಿ ಭೂಮಿಯನ್ನು ಉಳುಮೆ ಮಾಡಿ ಸಾವಯವ ಗೊಬ್ಬರವನ್ನು ಮಣ್ಣಿನಲ್ಲಿ ಸೇರಿಸಬೇಕು. ಮರಳುಗೋಡು ಮಣ್ಣಿನ ಪ್ರದೇಶದಲ್ಲಿ ಸಮತಟ್ಟಾದಂಥ ಮಡಿಗಳನ್ನು, ಜೇಡಿ ಮಣ್ಣಿನ ಪ್ರದೇಶದಲ್ಲಿ ಎತ್ತರ ಮಡಿಗಳನ್ನು ತಯಾರಿಸಬೇಕು. ಈ ಮಡಿಗಳ ಅಳತೆ ಉದ್ದದಲ್ಲಿ 3-5 ಮೀಟರ್ ಇರಬೇಕಾಗ್ತದೆ, ಅಗಲದಲ್ಲಿ 3 ಅಡಿ ಇರಬೇಕಾಗ್ತದೆ ಮತ್ತು ಎತ್ತರದಲ್ಲಿ 1/2 ಅಡಿ ಇರಬೇಕಾಗ್ತದೆ. ಈ ರೀತಿ ಮಡಿಗಳನ್ನು ತಯಾರಿಸಿದ ಮೇಲೆ ಕೊಡಬೇಕಾದಂಥ ರಂಜಕ ಮತ್ತು ಪೊಟ್ಯಾಶ್ ಪೂರ್ತಿಯಾಗಿ ಮಣ್ಣಿನಲ್ಲಿ ಬೆರೆಸಬೇಕು. ಸಾರಜನಕ, ರಂಜಕ, ಪೊಟ್ಯಾಶ್ ಅಂದರೆ ಈಗ ಹೆಕ್ಟೇರಿಗೆ 100 kg, 50 kg ಮತ್ತು 50 kg. ಬಿತ್ತನೆ ಶುಂಠಿಯನ್ನು ಕನಿಷ್ಠ 15 ಗ್ರಾಂ ಗಡ್ಡೆ, ಮಡಿಗಳಲ್ಲಿ 1 ಅಡಿ ಅಂತರದ ಸಾಲುಗಳಲ್ಲಿ 20 cm ಒಂದು ಗಡ್ಡೆಯ ತುಂಡನ್ನು ನಾಟಿ ಮಾಡಬೇಕು. .50 ಸಾರಜನಕವನ್ನು ನಾಟಿ ಮಾಡಿದ 30 ಮತ್ತು 40 ದಿನಗಳ ನಂತರವೂ ಕೊಡಬೇಕು. ಉಳಿದ ಶೇಕಡ 50% ಸಾರಜನಕವನ್ನು ನಾಟಿ ಮಾಡಿದ 60-70 ದಿನಗಳ ನಂತರ ಕೊಡಬೇಕಾಗ್ತದೆ. ಹೀಗೆ 8 ಮೀಟರ್ ಅಂತಿರುವಂಥ ಗೇರು ಮರಗಳ ತೋಟದಲ್ಲಿ ಸಾಮಾನ್ಯವಾಗಿ 4 ಸಾಲು ಶುಂಠಿಯನ್ನು ಬೆಳೆಸಬಹುದು. ಆಮೇಲೆ ಈ ಗಡ್ಡೆ ತರಕಾರಿಗಳಲ್ಲಿ ಪ್ರಮುಖವಾಗಿರುವಂತಹದ್ದು ಸುವರ್ಣಗಡ್ಡೆ, ಇದನ್ನು ಬೆಳೆಸುವುದಿದ್ರೆ ಈಗ ಗೇರು ತೋಟದಲ್ಲಿ ಯಾವ ರೀತಿ ಬೆಳೆಸಬಹುದು ಇದನ್ನು? ಈಗ ಸುವರ್ಣಗಡ್ಡೆಯನ್ನು ಗೇರು ತೋಟದಲ್ಲಿ ಸಾಮಾನ್ಯವಾಗಿ ಗೇರು ತೋಟದಲ್ಲಿ ಸುವರ್ಣಗಡ್ಡೆಯನ್ನು ಬೆಳೆಸ್ತಾ ಇದ್ದಾರೆ ತುಂಬಾ ಜನ ಕೃಷಿಕರು. ಗೇರು ಮರದ ಸಾಲುಗಳಿಂದ 3 ಅಡಿ ದೂರದಲ್ಲಿ ಭೂಮಿಯನ್ನು ಹದ ಮಾಡಿ ನಂತರ 2 ಅಡಿ ಉದ್ದ, 2 ಅಡಿ ಅಗಲ ಮತ್ತು 1.5 ಅಡಿ ಆಳ ಗಾತ್ರದ ಗುಣಿಯನ್ನು ತೆಗಿಬೇಕು. ಗುಣಿಗಳು 3 ಅಡಿ ಅಂತರದ ದೂರದಲ್ಲಿ ಇರಬೇಕಾಗ್ತದೆ. ಗುಣಿಗಳು ಕೊಟ್ಟಿಗೆ ಗೊಬ್ಬರ ಮತ್ತು ಮೇಲ್ಮಣ್ಣಿನಿಂದ ತುಂಬಿಸಬೇಕು. ಏಪ್ರಿಲ್ ಅಥವಾ ಮೇ ತಿಂಗಳಲ್ಲಿ ಈ ಒಂದು ಕುಣಿಗೆ 1 ರಂತೆ ಗಡ್ಡೆಯನ್ನು ಇಟ್ಟು ಮಣ್ಣಿನಲ್ಲಿ ಮುಚ್ಚಬೇಕು. ಈ ಗಡ್ಡೆ ಹೆಚ್ಚು ಕಡಿಮೆ 150-200 ಗ್ರಾಂ ತೂಕದಷ್ಟು ಇರುವಂತಹ ಗಡ್ಡೆಗಳನ್ನು ಹಾಕಬೇಕು ಗುಣಿಯಲ್ಲಿ. ಇದು ಮಳೆ ಬಂದ ನಂತರ 1 ತಿಂಗಳಲ್ಲಿ ಮೊಳಕೆ ಹೊಡೆಯುತ್ತದೆ. ನಾಟಿ ಮಾಡಿದ 2 ತಿಂಗಳ ನಂತರ ಶಿಫಾರಸು ಮಾಡಿದಂತಹ 50% ಸಾರಜನಕ ಹಾಗೂ ಪೂರ್ತಿ ಪ್ರಮಾಣದ ರಂಜಕ ಮತ್ತು ಪೊಟ್ಯಾಷ್ ಗೊಬ್ಬರಗಳನ್ನು ಹಾಕಬೇಕು. ಇದಾದ 2 ತಿಂಗಳ ನಂತರ ಉಳಿದ 50% ಸಾರಜನಕವನ್ನು ಕೊಡಬೇಕು. ಸಾರಜನಕ, ರಂಜಕ, ಪೊಟ್ಯಾಷ್ ಅಂದರೆ ಇದು ಹೆಕ್ಟೇರಿಗೆ ಸಾಮಾನ್ಯವಾಗಿ 80 ಕೆಜಿ, 60 ಕೆಜಿ ಮತ್ತು 100 ಕೆಜಿ ಹಾಕಬೇಕಾಗ್ತದೆ. ಮಣ್ಣು ಮತ್ತು ಹವಾಗುಣಕ್ಕೆ ಅನುಸಾರವಾಗಿ ವಾರಕ್ಕೊಮ್ಮೆ ನಾವು ನೀರನ್ನು ಕೊಡಬೇಕಾಗ್ತದೆ. ಹೀಗೆ 8 ಮೀಟರ್ ಅಂತಿರುವಂಥ ಗೇರು ಮರಗಳ ಮಧ್ಯೆ 3 ಸಾಲು ಸುವರ್ಣಗಡ್ಡೆಯನ್ನು ನಾವು ನೆಡಬಹುದು. ಅಂದ್ರೆ ಈಗ ಈ ಎಲ್ಲ ಮಿಶ್ರ ಬೆಳೆಗಳು ಕೂಡ ಅಥವಾ ಒಂದು ಅಂತರ ಬೆಳೆಯೂ ಕೂಡ ಮಳೆಯ ಆಧಾರಿತವಾಗಿ ನೆಡುವಂತಹದ್ದು ಅಥವಾ ನೀರಾವರಿ ಕೊಟ್ಟರೆ ಹೆಚ್ಚಿನ ಒಂದು ಇಳುವರಿ ಪಡಿಬಹುದು? ಈಗ ನಾವು ಈಗ ಸಾಮಾನ್ಯವಾಗಿ ಗಡ್ಡೆ ಗೆಣಸುಗಳನ್ನು, ಇದರಲ್ಲಿ ಗಡ್ಡೆ ಗೆಣಸು ಅಂತ ಹೇಳಿದ್ರೆ ಇದು ನಮ್ಮ ಒಂದು ಅರಿಶಿನ ಶುಂಠಿ ಇರಬಹುದು, ಅರಿಶಿನ ಶುಂಠಿ, ಸುವರ್ಣಗಡ್ಡೆ, ಸಿಹಿ ಗೆಣಸು, ಆಮೇಲೆ ಸುವರ್ಣಗಡ್ಡೆ, ಇದೆಲ್ಲ ನಾವು ಮಳೆಗಾಲದಲ್ಲಿ ನೆಟ್ಟರೆ ಒಳ್ಳೆಯದು. ಯಾಕೆಂತ ಹೇಳಿದ್ರೆ ನಾವು ನೀರು ಕೊಡುವಂತ ಅವಶ್ಯಕತೆ ಇಲ್ಲ ಮತ್ತು ಗೇರು ಮರದ ಒಂದು ಬೆಳೆ ಫಸಲು ಬರುವ ಮೊದಲೇ ಇದೆಲ್ಲ ಮುಗಿದೋಗ್ತದೆ. ಯಾಕಂದ್ರೆ ಡಿಸೆಂಬರ್ ಒಳಗಡೆ ಇದರ ಒಂದು ಕೊಯ್ಲು ಪೂರ್ತಿ ಆಗ್ತದೆ. ಆದ್ರಿಂದ ಇದಕ್ಕೆ ನೀರಾವರಿ ಅವಶ್ಯಕತೆ ಏನು ಇರುವುದಿಲ್ಲ. ಆದ್ರೆ ಈ ಪೊದೆ ಮೆಣಸು ಮತ್ತೆ ಮೆಣಸು ಉಂಟಲ್ಲ, ಬಹುವಾರ್ಷಿಕ, ಬಹುವಾರ್ಷಿಕ, ಇದು ಬಹುವಾರ್ಷಿಕ ಬೆಳೆ ಆದ್ದರಿಂದ ಇದಕ್ಕೆ ನಾವು ವಾರಕ್ಕೆ 3 ಬಾರಿ ನೀರನ್ನು ಡ್ರಿಪ್ ಇರಿಗೇಷನ್ ಮೂಲಕ ಕೊಡಬೇಕಾಗ್ತದೆ. ನೀರಾವರಿ ವ್ಯವಸ್ಥೆ ಇದ್ರೆ ಮಾತ್ರ ಇದನ್ನ ಮಾಡೋದಕ್ಕೆ ಸಾಧ್ಯ ಆಗ್ತದೆ. ಈ ಕಾಳುಮೆಣಸು ಮತ್ತೆ ಪೊದೆಮೆಣಸು ನೀರಾವರಿ ಇದ್ರೆ ಮಾಡಬಹುದು, ಇಲ್ಲಾಂದ್ರೆ ಕಷ್ಟ ಆಗ್ತದೆ. ಬಟ್ ಆದರೆ ಹೂ ಗೇರು ಮರ ಹೂ ಬರುವ ಮೊದಲು ಅದಕ್ಕೆ ನೀರು ಕೊಡಬಾರದು, ಹೂ ಬಂದ ನಂತರ ನೀರು ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಬೇಕಾಗ್ತದೆ. ಆಮೇಲೆ ಇನ್ನೊಂದು ವಿಷಯವನ್ನು ಹೇಳಿದ್ರೆ ಈ ಉಳುಮೆ ಮಾಡುವಂತಹದ್ದು, ಬಹುಶಃ ಈ ಉಳುಮೆ ಮಾಡುವಂತಹ ಸಂದರ್ಭದಲ್ಲಿ ಗೇರು ಮರದ ಬೇರಿಗೇನು ತೊಂದರೆ ಆಗುದಿಲ್ವಾ? ಸಾಮಾನ್ಯವಾಗಿ ಈಗ ಇದು ಪ್ರತಿ ವರ್ಷ ನಾವು ಈ ಮೊದಲಿನ ವರ್ಷ ಈ ತರ ಆಗ್ತದೆ. ಮೇಲ್ಗಡೆ ಇದು ಫೀಡರ್ ರೂಟ್ ಇದ್ರೆ ಗೇರು ಮರದ ಅದು ಅಂದ್ರೆ ಕಟ್ ಆಗ್ತದೆ. ಆದ್ರೆ ಇದನ್ನು ಕಂಟಿನ್ಯೂಸ್ ಆಗಿ ನಾವು ಮಾಡಿದಾಗ ಗೇರು ಮರದ ರೂಟ್ ಈ ಬೇರೆ ಆಳಕ್ಕೆ ಹೋಗ್ತದೆ, ಆ ಪೋರ್ಷನ್ ಅಲ್ಲಿ ಬರುವುದಿಲ್ಲ, ಅದು ತಿನ್ನು ಆಳಕ್ಕೆ ಹೋಗ್ತದೆ. ಆದ್ರಿಂದ ನಾವು ಈ ಶುಂಠಿ, ಅರಿಶಿನ ಇಂಥದನ್ನೆಲ್ಲ ರೆಗ್ಯುಲರ್ ಆಗಿ ಮಾಡ್ತಾ ಹೋಗ್ಬೇಕು. ಒಳ್ಳೇದು ಡಾಕ್ಟರ್ ಲಕ್ಷ್ಮಣ್ ಅವರೇ. ಗೇರು ಬೆಳೆಯಲ್ಲಿ ಅಂತರ ಬೆಳೆಯಾಗಿ ಯಾವ್ಯಾವ ಬೆಳೆಯನ್ನು ಬೆಳಿಬಹುದು ಹಾಗೂ ಯಾವ ರೀತಿಯ ಒಂದು ಮುನ್ನೆಚ್ಚರಿಕೆ ಕ್ರಮವನ್ನು ಅನುಸರಿಸಬೇಕು, ಈ ವಿಷಯವಾಗಿ ಬಹಳಷ್ಟು ವಿಚಾರವನ್ನು ಹಂಚಿಕೊಂಡಿದ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಗೇರು ತೋಟದಲ್ಲಿ ಅಂತರ್ ಬೆಳೆ ಈ ಕುರಿತು ಬ್ರಹ್ಮಾವರದ ಕೃಷಿ ವಿಸ್ತರಣಾ ನಿರ್ದೇಶಕರಾದ ಡಾ ಲಕ್ಷ್ಮಣ್ ಅವರೊಂದಿಗಿನ ಸಂದರ್ಶನವನ್ನ ಕೇಳಿದಿರಿ. ಸಂದರ್ಶನವನ್ನ ನಡೆಸಿಕೊಟ್ಟವರು ಟಿಎಸ್ ಪ್ರಸಾದ್. ಇದೀಗ ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು. ಹಳೆ ಅಡಿಕೆ ಕ್ವಿಂಟಲ್ಗೆ 48,000 ರಿಂದ 51,500, ಹೊಸ ಅಡಿಕೆ 37,500 ರಿಂದ 42,500, ಕೋಕಾ 32,000 ರಿಂದ 37,500, ಕೊಬ್ಬರಿ ಸ್ಥಳೀಯ ಮಿಲ್ಲಿಂಗ್ ಕ್ವಿಂಟಲ್ಗೆ 8,000 ರಿಂದ 11,000, ತೆಂಗಿನಕಾಯಿ 1ನೇ ವರ್ಗ 1,000ಕ್ಕೆ 20,000 ರಿಂದ 27,000, 2ನೇ ವರ್ಗ 10,000 ರಿಂದ 18,000, ಅಕ್ಕಿ ಸ್ಥಳೀಯ ಗಿರಣಿ ಬೆಳ್ತಿಗೆ ಕ್ವಿಂಟಲ್ಗೆ 2,500 ರಿಂದ 2,800, ಕಟ್ಸಂಬರ್ 2,800 ರಿಂದ 3,000, ಐಆರ್8 2,700 ರಿಂದ 2,900, ಭತ್ತ ಆಮದು ಕ್ವಿಂಟಲ್ಗೆ 1,700 ರಿಂದ 1,800, ಬೆಲ್ಲ ಆಮದು ಹಳದಿ ಕ್ವಿಂಟಲ್ಗೆ 4,000 ರಿಂದ 4,300, ಕೆಂಪು 3,900 ರಿಂದ 4,000, ಕಪ್ಪು 3,900 ರಿಂದ 4,000, ಮೆಣಸು ಆಮದು ಕ್ವಿಂಟಲ್ಗೆ 15,000 to 19,000, ಕಾಳು ಮೆಣಸು ಕ್ವಿಂಟಲ್ಗೆ 38,000 to 50,000, ಗೇರುಬೀಜ ಕಚ್ಚಾ ಕ್ವಿಂಟಲ್ಗೆ 8,300 to 10,500, ಬಾಳೆಕಾಯಿ ಮೈಸೂರು ಕ್ವಿಂಟಲ್ಗೆ 1,800 to 2,800, ಕದಳಿ 2,000 to 2,600, ಗಾಳಿ 1,600 to 1,800, ನೇಂದ್ರ 2,200 to 2,800.